ಕೃಷಿ ರಂಗ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿನ್ನದ ಗಿಂಡಿ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹಮ್ಮು. ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹಮ್ಮು. ಸುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ. ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ, ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತ ಸಂವಾದವನ್ನ ಆಲಿಸಬಹುದು. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಸ್ ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಕುದುರುಗುಂಡಿಯ ಕೆ ಟಿ ರಂಗೇಗೌಡ. ಬನ್ನಿ ಆಲಿಸೋಣ ಚಿನ್ನದ ಗೆಂಡೆ. ರಂಗೇಗೌಡರಿಗೆ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಗೌಡ್ರೆ, ನಿಮ್ಮ ಹುಟ್ಟೂರು ಯಾವುದು? ನಮ್ದು ಹಾಸನ ತಾಲೂಕು ಗದ್ದಹೋಬಳಿ ಕುದುರುಗುಂಡಿ. ನಿಮ್ಮ ತಂದೆ ತಾಯಿ ಹೆಸರೇನು ಗೌಡ್ರೆ? ತಂದೆ ತಿಮ್ಮೇಗೌಡರು ಅಂತ, ತಾಯಿ ಹೆಸರು ರತ್ನಮ್ಮ. ನೀವ್ ಎಷ್ಟ್ ಜನ ಮಕ್ಕಳು? ನಾವು ಮೂರ್ ಜನ ಗಂಡ್ಮಕ್ಳು, ಒಬ್ಳು ಹೆಣ್ಮಗಳು. ನೀವ್ ಎಷ್ಟನೇವ್ರು? ಮೊದಲನೇವನು. ನೀವೇ ಮೊದಲನೇವನು? ಜಮೀನ್ ಎಷ್ಟಿದೆ ತಂದೆಗೆ? ಸರ್, ಜಮೀನು 8 ಎಕರೆ ಇದೆ. ಅದನ್ನ ಮೊದ್ಲಿಂದಾನು ಉಳುಮೆ ಮಾಡ್ಕೊಂಡ್ ಬರ್ತಾ ಇದೆ. ಏನೇನ್ ಬೆಳೆ ಬೆಳೀತಾ ಇದ್ರು ತಂದೆ? ತಂದೆ ಆಲೂಗಡ್ಡೆ ಬೆಳೆಯರು, ರಾಗಿ, ಜೋಳ. ಹೌದಾ? ನೀವ್ ಎಲ್ಲಿ ತನಕ ಓದಿದ್ರಿ? ಸರ್, ನಾನು ಪಿ ಯು ಸಿ ಮತ್ತೆ ಟಿ ಸಿ ಎಚ್ ಮಾಡಿದೆ. ಹೌದಾ? ಮೇಷ್ಟ್ರ ಆಗ್ಬೇಕು ಅಂತ ಆಸೆ ಇತ್ತ? ಆಗ್ಬೇಕು ಅಂತ ಇತ್ತು. ಅವಾಗೆಲ್ಲ ಸ್ವಲ್ಪ ಎಂಟ್ರೆನ್ಸ್ ಎಕ್ಸಾಮ್ಗಳು ಬಂದ್ಬಿಟ್ಟು ಅದು ಇದಾಗ್ಬಿಡ್ತು. ನೀವು ಪಾಸ್ ಆಗಕ್ಕಾಗ್ಲಿಲ್ವಾ? ಒಂದೇ ಒಂದ್ ವರ್ಷ ಬರ್ದೆ ನಾನು ಚಿಕ್ಕೋಡಿಗೆ ಹೋಗಿ, ಮತ್ತೆ ಅದು ಆಗ್ಲಿಲ್ಲ. ಹಾಗಾಗಿ ರೈತಾಪಿ ಕೆಲಸ ಮುಂದುವರ್ಸ್ಕೊಂಡ್ ಬಂದ್ರಿ? ರೈತಾಪಿ ಕೆಲಸ ಮಾಡಿದೆ. ನಾನು ಫಸ್ಟ್ ಊರಿಗೆ ಬಂದ ತಕ್ಷಣ ಈ ರಾಜಕೀಯ ಸ್ವಲ್ಪ ಇನ್ವಾಲ್ವ್ ಮಾಡ್ಬಿಟ್ರು ಊರಲ್ಲಿ. ಒಂದ್ ಟರ್ಮ್ 2005-10 ಮೆಂಬರ್ ಆಗಿದ್ದೆ. ನಂತರ 2.5 ವರ್ಷ ಅಧ್ಯಕ್ಷನೂ ಆಗಿದ್ದೆ ಗ್ರಾಮ ಪಂಚಾಯತಿನಲ್ಲಿ. ಹಂಗಾಗಿ ಯಾವ್ದ್ರೇನು ಕೃಷಿನ ಅದ್ರ ಜೊತೆಗೆ ಇದ್ ಮಾಡ್ಕೊಂಡು ತಂದೆ ತಮ್ದರ್ ಹೆಲ್ಪ್ ಮಾಡ್ತಿದ್ರು ನನಗೆ ಚೆನ್ನಾಗಿ. ಹಂಗಾಗಿ ಕೃಷಿನ ಅವಲಂಬಿಸ್ಕೊಂಡು. ಆಲೂಗಡ್ಡೆ ಈಗಲೂ ಬೆಳೀತೀರಾ ಗೌಡ್ರೆ? ಹಾಕಿದೀನಿ ಸರ್, 3 ಎಕರೆಗೆ. ಹೌದಾ? ಪ್ರತಿ ವರ್ಷ ಎಷ್ಟ್ ಎಕರೆಗೆ ಆಲೂಗಡ್ಡೆ ಹಾಕ್ತೀರಿ? ಪ್ರತಿ ವರ್ಷ ಒಂದು 8 ಎಕರೆ ಒಳಗೆ ಒಂದು 3 ಎಕರೆ ಇದ್ದೇ ಇರುತ್ತೆ. 3 ಎಕರೆ ಆಲೂಗಡ್ಡೆ, ಒಂದು 2 ಎಕರೆ ಶುಂಠಿ ಇರುತ್ತೆ. ಉಳಿದಿದ್ ಜೋಳ ಹಾಕ್ತಿವಿ, ಮತ್ತೆ ಆಲೂಗಡ್ಡೆ ಜೋಳ ಹಾಕ್ತಿವಿ. ನಿಮ್ಮ ತಂದೆ ಕಾಲದಿಂದಲೂ ಆಲೂಗಡ್ಡೆ ಬೆಳೀತಾ ಇದ್ರಿ ನೀವು? ಹೌದು, ತಂದೆ ಕಾಲದಿಂದಲೂ ಬೆಳೀತಿದ್ದು. ಅಂದ್ರೆ ಅಷ್ಟೊಂದು ಇಳುವರಿ ತೆಗಿತಿರ್ಲಿಲ್ಲ. ಈಗ ಒಂದ್ ಎಕರೆಗೆ ಹಾಕಿದ್ರೆ 40 ಚೀಲ 50 ಚೀಲ ಬೆಳ್ಕೊಳ್ಳೋರು. ಇವಾಗೆಲ್ಲ ಒಂದ್ 150-200 ಚೀಲದವರೆಗೂ ಬೆಳೀತೀವಿ ಎಕರೆಗೆ. ಹೇಗಾಯ್ತು ಈ ಬದಲಾವಣೆ? ಈ ಬದಲಾವಣೆ ಅಂದ್ರೆ ನಾವು ಸ್ವಲ್ಪ ನಮಗ್ ತಿಳ್ಕೊಂಡ್ ಮಟ್ಟಿಗೆ ನಾವು ಮಾಡ್ಕೊಂಡಿದ್ದು. ಕಡೆಗೆ ನಮಗೆ ಈಗ ಒಂದ್ 3 ವರ್ಷದಿಂದ ನಮ್ದು ಈ ಜಿ ಎಸ್ ಸಿ ಕಂಪನಿಯವರು ಬಂದು ನಮ್ಗೆ ಎಲ್ಲಾ ತರದ ಮಾಹಿತಿನೂ ಕೊಟ್ಟು ಯಾವ್ಯಾವ ಹಂತಕ್ಕೆ ಏನೇನ್ ಗೊಬ್ಬರ ಕೊಡ್ಬೇಕು, ಔಷಧಿ ಯಾವ್ದು ಹೊಡಿಬೇಕು, ಇವನ್ನೆಲ್ಲ ಹೇಳ್ಕೊಟ್ರು. ಆಮೇಲೆ ಫಸ್ಟ್ ಭೂಮಿನ ಸೆಟ್ ಮಾಡ್ಕೊಳಕೋಸ್ಕರ ಏನೇನು ಬೇಕು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಆಮೇಲೆ ಅದಕ್ಕೆ ಗೊಬ್ಬರಗಳನ್ನು ಯಾವ್ಯಾವ ಹಂತದಲ್ಲಿ ಕೊಡಬೇಕು. ಫಸ್ಟು ನಾವು ಪೊಟಾಷನ್ನ ನಮಗೆ ಗೊತ್ತೇ ಇಲ್ಲ, ಪೊಟಾಷು ಫಸ್ಟ್ ಹಾಕ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತು ಏನೋ ಒಂದು ಹಾಕಿ ಬಿಟ್ಬಿಡೋರು, ಆಮೇಲೆ ಯೂರಿಯಾ ಚೆಲ್ಬಿಟ್ಟು ನೇಗ್ಲು ಹೊಡೆದ್ಬಿಡೋರು. ಇವಾಗ ಹಂಗಲ್ಲ, ಫಸ್ಟೇ ಕೊಟ್ಬಿಡ್ತೀವಿ ಗೊಬ್ಬರನ. ಹಂಗಾಗಿ ಭೂಮಿಗೆ 3 ತಿಂಗಳು ಅದು ಕರೆಕ್ಟಾಗಿ 3 ತಿಂಗಳು ಔಷಧಿ ಎಲ್ಲ ಮೇಂಟೈನ್ ಮಾಡಿದ್ರೆ 3 ತಿಂಗಳವರೆಗೂ ಹಸಿರಾಗಿ ಇಡಬಹುದು ಆಲೂಗಡ್ಡೆನ. ಹಸಿರಾಗಿ ಇಟ್ಬಿಟ್ರೆ ಒಳ್ಳೆ ಇಳುವರಿ ಬರುತ್ತೆ. ಈಗ ಆಲೂಗಡ್ಡೆನಲ್ಲಿ ತುಂಬಾ ಮೊದಲನೇದು ಅಂದ್ರೆ ಬಿತ್ತನೆ ಬೀಜ ಅಲ್ವೇ, ಅಲ್ಲಿಂದಲೇ ಶುರು. ಅದರಲ್ಲಿ ಏನಾದ್ರೂ ಮಾರ್ಪಾಡು ಬದಲಾವಣೆ ಮಾಡ್ತೀವಿ ಅಂದ್ರೆ ಫಸ್ಟ್ ಆಲೂಗಡ್ಡೆನ ತರರು ಹಿಂದೆ ಕೋಲಾರ ಆ ಕಡೆ ಈ ಕಡೆ ಎಲ್ಲ ತಂದ್ಬಿಟ್ಟು ಹಂಗೆ ಹಾಕ್ಬಿಡೋರು ಅವರು. ಇವಾಗ ಏನ್ ಮಾಡ್ತೀವಪ್ಪ ನಾವು ಅಂದ್ರೆ ಏರ್ ಹೌಸ್ ತಂದು ಇಲ್ಲಿ ಏರ್ ಹೌಸ್ ಅಲ್ಲಿ ಇಟ್ಕೊಂಡು ಅಲ್ಲಿಂದ ತಂದ್ ಮನೆಯಲ್ಲಿ ಒಂದು ವಾರ 15 ದಿನ ಅದನ್ನ ಡ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಚೀಲ ಕಟ್ಟಿ ಇಡ್ತಾರೆ ಕೆಲವರು ಮೊಳಕೆ ಬರಲಿ ಅಂತ. ಮೊಳಕೆ ಬಂದಾದ್ಮೇಲೆ ಅದನ್ನ ಕುಯ್ದ್ಬಿಟ್ಟು ಮಳೆ ಅದ ನೋಡ್ಕೊಂಡು ಭೂಮಿ ಎಲ್ಲ ಸೆಟ್ ಮಾಡ್ಕೊಂಡು ಆಮೇಲೆ ಅದನ್ನ ಕುಯ್ದ್ಬಿಟ್ಟು ಆರಾಕಿಬಿಟ್ಟು ಔಷಧಿ M45 ಹತ್ರ ಈ ತರದನ್ನ ಫಸ್ಟ್ ಬೀಜೋಪಚಾರ ಮಾಡ್ಕೋತೀವಿ, ಆಮೇಲೆ ಭೂಮಿಗೆ ಹಾಕ್ತೀವಿ. ಆಲೂಗಡ್ಡೆ ಬೀಜನ ಸಾಮಾನ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಿಂದೆಲ್ಲ ತರೋರು ಪಂಜಾಬ್ ಕಡೆಯಿಂದ ತರ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ, ನೀವೇನಾದ್ರು ಹೋಗಿ ನೋಡಿದ್ರಾ? ಸರ್, ಈಗ ನಾವು 19ನೇ ಇಸ್ವಿಲಿ January 5-7ಕ್ಕೆ ಇಟ್ಕೊಂಡು ಪಂಜಾಬಿಗೆ ಹೋಗಿ ಪ್ರವಾಸ ಅಂದ್ರೆ ಇದು ಬೀಜನ ನೋಡಕ್ಕೋಸ್ಕರ, ಟೂರ್ ಅಲ್ಲ, ಬೀಜ ನೋಡಕ್ಕೋಸ್ಕರ ಹೋಗಿದ್ದು. ಅಲ್ಲಿ ಒಂದು 7-8 ಫಾರಂ ದೊಡ್ಡ ದೊಡ್ಡ ರೈತರಿದ್ದಾರೆ. ಮೇನ್ ಆಗಿ ಪವನ್ ಸಿಂಗ್ ಅಂತ ಒಬ್ರು ರೈತರ ಮನೆಗೆ ಹೋದು, ಅವ್ರ ಎಲ್ಲಾ ತರದ್ದು ಎಲ್ಲ ನಾವು ನೋಡ್ಕೊಂಡು, ಅವ್ರು ಅವತ್ತು ಬಿತ್ತನೆ ಮಾಡ್ತಿದ್ರು, ಅವರು ಟ್ರ್ಯಾಕ್ಟರ್ ನಲ್ಲಿ ಬಿತ್ತನೆ ಮಾಡ್ತಿದ್ರು. ಸುಮಾರು ಅವ್ರದ್ದೊಂದು 400 ಎಕರೆ ಫ್ಲಾಟ್, ಅಷ್ಟಕ್ಕೂ ನೋಡ್ಕೊಂಡು ಅದಾದ್ಮೇಲೆ ಅವ್ರ ಹತ್ರನೇ ಬೀಜದ ಬಗ್ಗೆ ಎಲ್ಲ ಮಾತಾಡಿ ಅವ್ರ ಹತ್ರ ಅಲ್ಲಿ ಏನ್ ಮಾಡ್ತಾರೆ ಅದನ್ನೆಲ್ಲ ಮಾಹಿತಿ ನಾವು ತಿಳ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಹೋದು DF ಅಂತ, ಅವ್ರ ಫಾರಂ ಅಲ್ಲೂ ಹೋಗಿ ಮಾತಾಡಿಸ್ಕೊಂಡು ಅವ್ರ ಹತ್ರ ಮಾಹಿತಿ ತಗೊಂಡು ಬಂದು ಪಂಜಾಬ್ ನೋಡ್ಬಿಟ್ರೆ ಹೆಂಗಾರೆ ಬೀಜ ಎಲ್ಲಿ ಜಲಂಧರ್ ಡಿಸ್ಟಿಕ್ ಹೋಗಿ ಫುಲ್ ಒಂದು 5-6 ರೈತರ ಫಾರಂಗಳು, ಆಮೇಲೆ ಅಲ್ಲಿ ಫಸ್ಟ್ ಸೀಡ್ಸ್ ಮಾಡೋದು ಅದು ಅದನ್ನೆಲ್ಲ ನೋಡ್ಕೊಂಡು ಫುಲ್ ಎಲ್ಲ ತೋರಿಸಿದ್ರು. ಆಮೇಲೆ ಅಲ್ಲಿ 5-6 ಜನ ತಜ್ಞರಿದ್ರು, ಅವ್ರನ್ನೆಲ್ಲ ಮೀಟ್ ಮಾಡಿ ಒಂದ್ ಸಭೆನೆ ಮಾಡಿ ನಮ್ಗೆ ಎಲ್ಲಾ ತರದ ಮಾಹಿತಿನೂ ಕೊಟ್ರು ಅವ್ರು. ಹೇಳಿ ಮಂಜುನಾಥ್ ಅವ್ರೆ, ಏನದು ನೀವೇನ ಕರ್ಕೊಂಡೋಗಿದ್ದು, ಏನೇನ್ ತೋರಿಸಿದ್ರಿ ಅವ್ರಿಗೆ, ತಳಿ ಯಾವ ರೀತಿ ಆಯ್ಕೆ ಮಾಡೋದು ಹೇಳ್ಕೊಟ್ರಿ, ಮತ್ತೆ ಈಗ ಯಾವ ತಳಿ ಅವ್ರು ಬೆಳೀತಾ ಇರೋದು? ಪ್ರಸ್ತುತ ಅವರು ತಗೊಂಡ್ ಬೆಳೀತಾ ಇರೋದು ಹಿಮಾಲಿನಿ ಅಂತೇಳಿ, ಕುಫ್ರಿ ಹಿಮಾಲಿನಿ ತಳಿಯನ್ನ ತಗೊಂಡ್ ಬೆಳೀತಾ ಇದಾರೆ. ಸೊ ಅವರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಪಂಜಾಬಿ ಕರ್ಕೊಂಡು ಹೋದಾಗ ಅಲ್ಲಿ ಏರೋಪೋನಿಕ್ ಪದ್ಧತಿನಲ್ಲಿ ಮೊದಲನೇ ತಲೆಮಾರಿನ ಆಲೂಗಡ್ಡೆ ಬಿತ್ತನೆ ಬೀಜವನ್ನ ಯಾವ ರೀತಿ ಬೆಳೀತಾರೆ ಅಂತೇಳಿ ಏರೋಪೋನಿಕ್ ಅದ್ರ ಒಳಗಡೆ ನರ್ಸರಿ ಒಳಗಡೆ ಕರ್ಕೊಂಡೋಗಿ ತೋರಿಸಿದ್. ಮೊದಲು ಬಾಟ್ಲಿಯಲ್ಲಿ ಕಡ್ಡಿ ತರ ಬೆಳೀತಾರೆ, ಅದನ್ನ ಒಂದ್ ಟೇಬಲ್ ಮೇಲೆ ಹಾಕ್ಬಿಟ್ಟು ಸಸಿ ತಯಾರಿಸಿ ಅದ್ರ ಆ ಬೇರುಗಳಲ್ಲಿ ಪೋಷಕಾಂಶ ಸಿಂಪಡಣೆ ಮಾಡ್ತಾ, ಗಾಳಿಯಲ್ಲಿ ಮಣ್ಣು ಇರೋದಿಲ್ಲ ನೀರು ಇರೋದಿಲ್ಲ, ಪ್ರತಿ 5 ಸೆಕೆಂಡಿಗೆ ಒಂದ್ಸತಿ ಪೋಷಕಾಂಶ ಸಿಂಪಡಣೆ ಮಾಡಿ ಬೆಳೀತಾ ಇರ್ತಾರೆ. ಆ ಬೇರುಗಳಲ್ಲಿ ಬಿಟ್ಟಂತ ಸಣ್ಣ ಸಣ್ಣ ಹೆಬ್ಬೆಟ್ ಗಾತ್ರದ ಆಲೂಗಡ್ಡೆ ಬಿಡಿಸ್ಕೊಂಡು ನರ್ಸರಿ ಒಳಗಡೆ ಬೆಳೆದು ಹೀಗೆ ಅವರು ಒಂದು 3-4 ಸತಿ ಮಲ್ಟಿಪ್ಲಿಕೇಶನ್ ಮಾಡಿ 4ನೇ ತಲೆಮಾರನ್ನ ಬಿತ್ತನೆ ಬೀಜಕ್ಕಾಗಿ ಓಪನ್ ಫೀಲ್ಡ್ ಅಲ್ಲಿ ಬೆಳೀತಾರೆ. ಆ ಓಪನ್ ಫೀಲ್ಡ್ ಅಲ್ಲಿ ಬೆಳೆದಂತ ಬಿತ್ತನೆ ಬೀಜನ 5ನೇ ಜನರೇಷನ್ ಆಗಿ ಸಿಗತ್ತೆ, ಅದನ್ನ ನಮ್ಮ ರೈತರಿಗೆ ಕೊಡ್ತಾರೆ. ಸೊ ಅವರು ವೈಜ್ಞಾನಿಕ ಪದ್ಧತಿನಲ್ಲೇ ಬಿತ್ತನೆ ಬೀಜವನ್ನ ಬೆಳೀತಾರೆ. ಯಾವ ರೀತಿ ಅಂತಂದ್ರೆ, ಸಕಿಂಗ್ ಪೆಸ್ಟ್ ರಸ ಇರುವ ಕೀಟಗಳು ಬಂದಾಗ ವೈರಸ್ಗಳು ಬರಬಾರದು ಅಂತೇಳಿ 60-70 ದಿವಸದ ಒಳಗಡೆ ಕಾಂಡವನ್ನ ಕಟ್ ಮಾಡ್ತಾರೆ. ಕೋಳಿ ಮೊಟ್ಟೆ ಗಾತ್ರಕ್ಕೆ ಆಲ್ರೆಡಿ ಆ ಏಜ್ ಅಲ್ಲಿ ಬಂದಿರತ್ತೆ. ಆಗ ಸೊಪ್ಪು ಕಟ್ ಮಾಡಿದಾಗ ರಸ ಇರೋ ಕೀಟಗಳಿಗೆ ಆಸ್ಪದನೆ ಇರೋದಿಲ್ಲ, ಎಲೆಗಳೇ ಇರೋದಿಲ್ಲ, ಒಳಗಡೆ ಆ ಬೇರು ಹಂಗೆ ಇರೋದ್ರಿಂದ ಬಲಿತಾ ಇರುತ್ತೆ. 3 ತಿಂಗಳವರೆಗೂ ಬಿಡ್ತಾರೆ, ಸಿಪ್ಪೆ ಬಲಿಯುತ್ತೆ. 3 ತಿಂಗಳಾದ್ಮೇಲೆ ಹಾರ್ವೆಸ್ಟ್ ಮಾಡಿ ಅವರು ಏರ್ ಹೌಸ್ಗೆ ಇಟ್ಕೊಳ್ತಾರೆ. 1-1.5 ತಿಂಗಳು ಏರ್ ಹೌಸ್ಗೆ ಇಟ್ಟ ನಂತರದಲ್ಲಿ ವಿವಿಧ ಜಿಲ್ಲೆಗಳಿಗೆ ಆ ಬಿತ್ತನೆ ಬೀಜವನ್ನು ಕೊಡ್ತಾರೆ. ಏನಿ ಕುಫ್ರಿ ಹಿಮಾಲಿನಿ ತಳಿ ವಿಶೇಷ? ಕುಫ್ರಿ ಹಿಮಾಲಿನಿ ಕರಿಕಡ್ಡಿ ರೋಗ ಮತ್ತೆ ಅಂಗಮಾರಿ ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಹೊಂದಿದೆ. ನಾವು ಕುಫ್ರಿ ಜ್ಯೋತಿಗೆ ಮತ್ತೆ ಪೆಪ್ಸಿಗೆ ಹೋಲಿಸ್ಕೊಂಡ್ರೆ ತುಂಬಾ ಶಕ್ತಿಯುತವಾದಂತ ಒಂದು ತಳಿ. ಈ ತಳಿ ಇಳುವರಿಯಲ್ಲೂ ಕೂಡ ತುಂಬಾ ಹೆಚ್ಚಾಗಿದೆ. ಈಗ ಕಳೆದ ಬಾರಿ ನಮ್ಮ ರೈತರು 1 ಚೀಲಕ್ಕೆ 22 ಚೀಲದವರೆಗೂ ತೆಗೆದಿರುವಂತ ಉದಾಹರಣೆಗಳಿದ್ದಾವೆ. ಹಾಗಾಗಿ ಇಳುವರಿಯಲ್ಲೂ ಹೆಚ್ಚಿಗೆ ಇರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಗೆ ಇರೋದ್ರಿಂದ ಆ ತಳಿ ಇತ್ತೀಚೆಗೆ ತುಂಬಾ ರೈತರು ಹೆಸರುವಾಸಿಯಾಗಿ ಬೆಳೀತಾ ಇದ್ದಾರೆ. ಹೇಳಿ ರಂಗೇಗೌಡರು, ನಿಮ್ಗೆ ಏನನ್ಸುತ್ತೆ ಈ ತಳಿ ಬಗ್ಗೆ? ಸರ್, ಈಗ ತಳಿ ಬಗ್ಗೆ ಏನಂದ್ರೆ, ಈಗ ನಮ್ಮಲ್ಲಿ ಆಸ್ತಮಾ ತಂದು ಮಾರಾಟ ಮಾಡ್ತಾರಲ್ಲ, ಅಲ್ಲೇನ್ ಮಾಡ್ತಾರೆ, ಅವರು ದೃಢೀಕೃತ ಬೀಜನ ಎಲ್ಲೂ ಪರ್ಚೇಸ್ ಮಾಡಲ್ಲ ಅವರು. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ, ಎಲ್ಲ ಒಂದ್ ಲಾಟೋ ಯಾರೋ ಸಣ್ಣ ರೈತ ಅವರಿವ್ರಿಗೆ ಕಿತ್ತಿರ್ತಾರೆ, ಉಡಾಕೆ ಅಂತ ಅಂದ್ಬಿಟ್ಟು ಮಾರ್ಬಿಟ್ಟು ಇಲ್ಲಿ ಸ್ವಲ್ಪ ಮೋಸ ಮಾಡ್ತಾರೆ. ಇಲ್ಲಿ ನಾವು ಹೋಗಿದ್ದ ಕಡೆ ಏನಪ್ಪಾ ಅಂದ್ರೆ, ಅವರು ನಾಲ್ಕನೇ ಸಲ ಏನು ಇದ್ರಲ್ಲಿ ಟೆಕ್ನಿಕಲ್ ಆಗಿ ಇದ್ರಲ್ಲಿ ಇದೆಲ್ಲ ಬೆಳೆದಿರ್ತಾರೋ ಅದನ್ನ ಐದನೇ ಇದಕ್ಕೆ ನಮಗೆ ಕೊಡ್ತಾರೆ. ಅದರಿಂದ ಇಳುವರಿ ಜಾಸ್ತಿ ಬರುತ್ತೆ, ಅಲ್ಲೇ ರೋಗ ನಿರೋಧಕ ಶಕ್ತಿನ ಅದಕ್ಕೆ ತುಂಬದಂಗಿರುತ್ತೆ. ಅದು ಇದ್ರಲ್ಲಿ ಬೆಳೆದಿರೋದ್ರಿಂದ ನಾಲ್ಕನೇ ಜನರೇಷನ್ ಆಗಿ ಐದನೇದಕ್ಕೆ ಬರೋದ್ರಿಂದ ನಮಗೆ ಒಳ್ಳೆ ಬೀಜ ಸಿಗುತ್ತೆ, ಅದರಿಂದ ಇಳುವರಿನ ಚೆನ್ನಾಗಿ ಬರುತ್ತೆ. ಇಲ್ಲಿ ರೋಗನ ಜಾಸ್ತಿನ ತಗೊಳಲ್ಲ, ಅದು ರೋಗ ಬರಲ್ಲ ಅದಕ್ಕೆ ಜಾಸ್ತಿ. ಔಷಧಿ ಸಿಂಪಡಣೆ ಎಲ್ಲ ಮಾಡಿ ಟೆಕ್ನಿಕಲ್ ಆಗಿ ಬೆಳೆದಿರ್ತಾರೆ ಅದನ್ನ, ಹಂಗಾಗಿ ಅನುಕೂಲ ಆಗುತ್ತೆ. ಸರಳವಾಗಿ ಹೇಳ್ತೀನಿ, ಒಬ್ಬ ಒಂದು ಆಲೂಗಡ್ಡೆ ಬೆಳೆಯನ್ನ ಯಾವ ರೀತಿ ಸುಲಭವಾಗಿ ನಾವು ಬೆಳಿಬಹುದು ಅಂತೇಳಿ, ಮೊದಲು ತಂದಂತ ಬಿತ್ತನೆ ಬೀಜವನ್ನ ಮೊದಲು ಗ್ರೇಡಿಂಗ್ ಮಾಡಬೇಕಾಗತ್ತೆ. ಸಣ್ಣದು ದೊಡ್ಡದು ಹಿಂಗೆ ವ್ಯತ್ಯಾಸಗಳಿದ್ರೆ ಗಾತ್ರಗಳ ಆಧಾರದ ಮೇಲೆ ಅದನ್ನ ವಿಂಗಡಣೆ ಮಾಡಿ ಅದಕ್ಕೆ ತೆರಳಿಗೆ ಅದನ್ನ ಹರಡ್ಬಿಟ್ಟು ಒಂದು ಸ್ಪ್ರೇ ಮ್ಯಾಂಕೋಜಬ್ಬನ್ನ ಸ್ಪ್ರೇ ಮಾಡಿ ಒಂದು ಲೀಟರ್ಗೆ 4 ಗ್ರಾಂ ನಂಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ಒಂದು ವಾರಗಳ ಕಾಲ ಅದು ಡ್ರೈ ಆಗ್ಬೇಕು, ಮೊಳಕೆ ಬರಬೇಕು. ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ತಂದ ತಕ್ಷಣ ಏರೋಸಿಂದ ತಂದ ತಕ್ಷಣ ಹಾಕ್ಬಿಡ್ತಾರೆ, ಅದು ಹುಟ್ಟೋದಕ್ಕೆ ತಡ ಆಗ್ತಾ ಇರುತ್ತೆ ಅಥವಾ ಮಳೆ ಹೆಚ್ಚಾದ್ರೆ ಅಲ್ಲೇ ಕರುಗೋಗ್ಬಿಡುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಕೂಡ ಒಂದೇ ಸಮನೆ ಜಗಳ ಆಡ್ತಾ ಇರ್ತಾರೆ, ಹಾಕಿ ಬಿತ್ತನೆ ಮಾಡಬೇಕು ಅಂತೇಳಿ, ಅವಾಗ ಕರುಗೋಗುವಂತ ಚಾನ್ಸಸ್ಗಳು ಇರ್ತವೆ. ಮೊದಲೇ ಮೊಳಕೆ ಬರೆಸಿ ಹಾಕೋದ್ರಿಂದ ಬೇಗ ಹುಟ್ಟುತ್ತೆ. ಇದನ್ನ ನಾವು ಪರೀಕ್ಷೆ ಮಾಡಿ ಈ ಮಾಹಿತಿಯನ್ನ ತಿಳಿಸ್ತಾ ಇದೀವಿ. ಬೀಜೋಪಚಾರ ಮಾಡಿದ ನಂತರ ಯಂತ್ರ ಅವೈಲೇಬಲ್ ಇದ್ರೆ ಬಿತ್ತನೆ ಮಾಡಬಹುದು, ಯಂತ್ರ ಇಲ್ಲದೆ ಇದ್ರೆ ನೇಗಿಲಲ್ಲೇನೆ ಬಿತ್ತನೆ ಮಾಡಿ ಎತ್ತರವಾದ ದಿಂಡನ್ನ ಮಾಡಬೇಕು. ಹುಟ್ಟಿದ ನಂತರದಲ್ಲಿ 8 ದಿವಸಕ್ಕೆ ಅಥವಾ 9 ದಿವಸಕ್ಕೆ ಒಂದ್ಸರಿ ಮ್ಯಾಂಕೋಜಬ್ಬನ್ನ ಸಿಂಪರಣೆ ಮಾಡ್ತಾ ಬರಬೇಕು. ರೋಗ ಬಂದ ನಂತರದಲ್ಲಿ ಎಲ್ಲೋ ಸ್ವಲ್ಪ ಭಾಗದಲ್ಲಿ ರೋಗ ಕಂಡ್ರೆ ಮ್ಯಾಕ್ಸಿಮೇಟ್ ಅನ್ನ ಸಿಂಪರಣೆ ಮಾಡಬಹುದು. ಜಾಸ್ತಿ ರೋಗ ಆಯ್ತು ಅಂತಂದ್ರೆ ಅಕ್ರೋಬೆಟ್ ಮತ್ತೆ M45 ಸಿಂಪರಣೆ ಮಾಡಿಕೊಂಡು ರೋಗ ನಿರ್ವಹಣೆಯನ್ನ ಮಾಡಬೇಕು. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ, ಗಿಡಗಳನ್ನ 90 ದಿನದವರೆಗೆ ನಾವು ಹಸಿರಾಗಿ ಇಟ್ಕೊಳ್ಬೇಕು ಅಂತಂದ್ರೆ 20 ದಿನಕ್ಕೊಂದ್ಸತಿ ನಾವು ಯೂರಿಯಾವನ್ನ ಕೊಡ್ಬೇಕಾಗತ್ತೆ. ಈಗ ರೈತರಿಗೆ ಮೊದಲನೇ ಸತಿ ಯೂರಿಯಾ ಕೊಡ್ತಾರೆ, ಎರಡನೇ ಸತಿ ಗಿಡ ಕೂಡಿ ಹೋಗುತ್ತೆ, ಆಗ ಎರ್ಚಕ್ ಆಗಲ್ಲ ಯೂರಿಯಾನ. ಆಗ ಒಂದ್ 4 ವರ್ಗ ಕೆಜಿನ ನೀರಲ್ಲಿ ಕರಗಿಸಿ 1 ಎಕರೆಗೆ ಅದನ್ನ ಕೊಡಬಹುದು, ಅಥವಾ 5, 15, 45 ಈ ತರದ್ದು ಪೋಷಕಾಂಶಗಳು ಸಿಗ್ತವೆ, ರೈತ ಉತ್ಪಾದಕರ ಕಂಪನಿಯಲ್ಲಿ ಇವು ಲಭ್ಯವಿದ್ದಾವೆ. ಮತ್ತೆ ಲಘು ಪೋಷಕಾಂಶಗಳನ್ನ ಆಲೂಗಡ್ಡೆಗೆ 2 ಸತಿ ಕೊಡ್ಲೇಬೇಕಾಗಿರುತ್ತೆ. ಮುಂಚೆ ನಮ್ಮ ರೈತರು ಲಘು ಪೋಷಕಾಂಶಗಳು ಅಂದ್ರೇನೆ ಗೊತ್ತಿರಲಿಲ್ಲ, ಆ ಬೆಳೆಗೆ ನಾವು ಲಘು ಪೋಷಕಾಂಶಗಳನ್ನ ಕೊಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಈ ಜಿಂಕು, ಬೋರಾನು, ಐರನ್ನು ಈ ತರದ ಏನಿರ್ತವೆ ಇವುಗಳು ಲಘು ಪೋಷಕಾಂಶಗಳನ್ನ 35 ದಿನಕ್ಕೆ ಒಂದ್ಸತಿ ಕೊಡಬೇಕಾಗತ್ತೆ. ಮಾರುಕಟ್ಟೆಯಲ್ಲಿ ಇರುವಂತ ಲಘು ಪೋಷಕಾಂಶಗಳು ಅತ್ಯುತ್ತಮ ಗುಣಮಟ್ಟದ ಲಘು ಪೋಷಕಾಂಶಗಳನ್ನ ನಾವು ರೈತ ಉತ್ಪಾದಕರ ಕಂಪನಿ ಮುಖಾಂತರ ಪೂರೈಕೆ ಮಾಡ್ತಾ ಇದೀವಿ. 35 ದಿನದ ಅಂತರದಲ್ಲಿ ಒಂದು ಲಘು ಪೋಷಕಾಂಶಗಳ ಸಿಂಪರಣೆ ಕೊಟ್ಟ ನಂತರದಲ್ಲಿ 55 ದಿನಕ್ಕೆ ಬಂದಾಗ ಆಲ್ರೆಡಿ ನಮಗೆ ಹೆಬ್ಬೆಟ್ಟು ಗಾತ್ರಕ್ಕೆ ಆಲೂಗಡ್ಡೆಗಳು ಬಿಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಪೊಟ್ಯಾಶ್ ಅಂಶ ಇರುವಂತದ್ದು ಹೆಚ್ಚಿಗೆ ಬೇಕಾಗಿರೋದ್ರಿಂದ 5, 15, 45 ಅಥವಾ 0050 ಅಥವಾ 13, 0, 45 ಈ ತರದ ಪೋಷಕಾಂಶಗಳು ಸಿಗ್ತವೆ. ಅದನ್ನ 1 ಕೆಜಿನ 1 ಎಕರೆಗೆ ನಾವು ಈಗ ಶಿಲೀಂದ್ರನಾಶಕಗಳನ್ನ ಸಿಂಪರಣೆ ಮಾಡ್ತೀವಲ್ಲ ಅದ್ರ ಜೊತೆಲೇನೆ ಬೆರೆಸಿ ಅದನ್ನ ಸಿಂಪರಣೆ ಮಾಡೋದ್ರಿಂದ ಬಲ್ಕಿಂಗ್ ಸ್ಟೇಜ್ ಅಲ್ಲಿ ಅವು ದಪ್ಪ ಆಗೋದಿಕ್ಕೆ ಶೇಪ್ ಬರೋದಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು, ನಮ್ಮ ರೈತರು ಹೇಳ್ತಾ ಇರ್ತಾರೆ ಗೆಡ್ಡೆಗಳು ಒಡಕ ಬರ್ತಾ ಇವೆ ಮತ್ತೆ ಗೊಂಬೆ ಆಗುತ್ತೆ, ಶೈನಿಂಗ್ ಬರಲ್ಲ, ಶೇಪ್ ಬರೋದಿಲ್ಲ, ಕಜ್ಜಿ ಕಜ್ಜಿ ಆಗುತ್ತೆ ಅಂತೇಳಿ, ಇದಕ್ಕೆ ನಾವು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಅಂತ 3 ಪೋಷಕಾಂಶಗಳನ್ನ ಕೊಟ್ಟಿರೋದಿಲ್ಲ. ನಾವು NPK ಅಂತ ಏನ್ ಹೇಳ್ತೀವಿ ಅದನ್ನ ಮಾತ್ರ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಈ ಬೇಸಲ್ ಡೋಸ್ ಅಂತ ಕರಿತೀವಿ. ಬಿತ್ತನೆ ಪೂರ್ವದಲ್ಲೇನೆ 1.5 ಚೀಲ DAP, 1-3 ಚೀಲ ಪೊಟ್ಯಾಶು, 1-2 ಚೀಲ ಸೆಟ್ರೇಟ್ ಅಂತ ಸಿಗುತ್ತೆ. ನಾನು ಈಗ ಏನ್ ಹೇಳಿದೆ ಆ ಅಂಶ ಇರುವಂತದ್ದು ಅದನ್ನ ಚೆಲ್ಲಿಬಿಟ್ಟು ಬಿತ್ತನೆ ಮಾಡೋದ್ರಿಂದ ಆಲೂಗಡ್ಡೆ ಬೇರು 20 ದಿನದ ನಂತರ ಹುಟ್ಟಕ್ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಿಂದ ಅದಕ್ಕೆ ಪೋಷಕಾಂಶಗಳು ಅಗತ್ಯವಾಗಿ ಸಿಗ್ತಾ ಹೋಗ್ತವೆ. ಈ ಸೆಟ್ರೇಟ್ ಅನ್ನ ಅಪ್ಲೈ ಮಾಡೋದ್ರಿಂದ ಈ ಒಡಕ ಆಗೋದು ಮತ್ತೆ ಗೊಂಬೆ ಆಗೋದನ್ನ ನಾವು ಅವಶ್ಯವಾಗಿ ನಿಯಂತ್ರಣ ಮಾಡಬಹುದು. ಇದರ ನಂತರದಲ್ಲಿ ರೋಗ ನಿರ್ವಹಣೆ ಆದ ನಂತರದಲ್ಲಿ ನಾವೇನ್ ಹೇಳಿದ್ವಿ, ಯೂರಿಯಾವನ್ನ ಅಪ್ಲೈ ಮಾಡ್ತಾ ಬಂದು ಲಘು ಪೋಷಕಾಂಶಗಳನ್ನ ಕೊಟ್ಟು 80-90 ದಿನದವರೆಗೆ ನಾವು ಗಿಡಗಳನ್ನ ಹಸಿರು ಆಗಿ ಇಟ್ಟಿದ್ದೇ ಆಗಿದ್ರೆ ಆ ಆಲೂಗಡ್ಡೆ ಸಾಮರ್ಥ್ಯ ಎಷ್ಟಿದೆ ಪೂರ್ತಿ ಇಳುವರಿನ ನಾವು ಪಡಿಬಹುದು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ರಂಗೇಗೌಡ್ರೆ, ಬಹಳ ವರ್ಷಗಳ ಕಾಲ ಆಲೂಗಡ್ಡೆ ಬೆಳೆದಂತಹ ಅನುಭವ ಇದೆ ತಮಗೆ ಅಲ್ವಾ? ಈಗ ತಾವು ಹೇಳಿ, ಬಿತ್ತನೆಯನ್ನ ತಾವು ತಂದ ಮೇಲೆ ಯಾವ ರೀತಿ ಈಗ ಆಧುನಿಕವಾಗಿ ಆಲೂಗಡ್ಡೆ ಬೆಳೀತಾ ಇದ್ದೀರಿ? ಸರ್, ನಾವು ಈ ವರ್ಷ ಏನ್ ಮಾಡುದು ಅಂದ್ರೆ, ಬಿತ್ತನೆ ಬೀಜ ತಂದು ಒಂದು 12 ದಿನ ಅದನ್ನ ಮನೆಯಲ್ಲಿ ಹಾರಾಕ್ಬಿಟ್ಟು ಆಮೇಲೆ ಮಳೆ ಸ್ವಲ್ಪ ಬೀಳ್ತು, ಆ ಮಳೆ ಬೀಳ್ದ ತಕ್ಷಣ ನಾವು ಅದನ್ನ ಮತ್ತೆ ಎಲ್ಲ ಕಟ್ ಮಾಡ್ಬಿಟ್ಟು ಮನೆಯಲ್ಲಿ ಎಲ್ಲ ನೆರಳಲ್ಲಿ ಹಾರಾಕ್ಬಿಟ್ಟು ಅದಕ್ಕೆ M45 ಅದನ್ನ ಒಂದು ಹಾಕಬಿಟ್ಟು ಅದನ್ನೆಲ್ಲ ಸಿಂಪಡಣೆ ಮಾಡ್ಕೊಂಡು ಮತ್ತೆ ಒಂದ್ ದಿನ ಹಂಗೆ ಬಿಟ್ಟು ನಾಳೆ ತಗೊಂಡು ನಾವು ಯಂತ್ರದ ಮುಖಾಂತರನೇ ಹಾಕ್ತು. ನಮ್ಮ ಕಂಪನಿಯಿಂದ ಒಂದ್ ಮಿಷನ್ ಕಳ್ಸಿದ್ರು, ನಾವು ಯಂತ್ರದ ಮುಖಾಂತರನೇ ಹಾಕ್ತು. ಮಾಮೂಲಿ ಹಾಕಕ್ಕೂ ಯಂತ್ರದ ಮೂಲಕ ಹಾಕಕ್ಕೂ ಏನ್ ವ್ಯತ್ಯಾಸ ಅಂತೀರಿ? ಸರ್, ಏನ್ ಗೊತ್ತಾ, ಅದು ಮಾಮೂಲಿ ಹಾಕಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಎಣ್ಣಾಳುಗಳು ಎಲ್ಲ ಬೇಕು ಜಾಸ್ತಿ, ಆಮೇಲೆ ಪ್ರಾಬ್ಲಮ್ ಆಳುಗಳು ಸಿಗಲ್ಲ, ಆಮೇಲೆ ಎತ್ತುಗಳು ಬೇಕು. ಈಗ 3 ಎಕರೆ ಹಾಕ್ಬೇಕು ಅಂದ್ರೆ 3 ಜೋಡಿ ಎತ್ತು ಅಂದ್ರೆ ಅದಕ್ಕೆ 3,000 ಬೇಕು, ಆಮೇಲೆ ಇನ್ನ ಎಷ್ಟೋ ಜನನು ಬೇಕು ಅದನ್ನ ಒತ್ತು ಕೊಡಕ್ಕೆ, ಗೊಬ್ಬರ ಹಾಕಕ್ಕೆ ಎಲ್ಲಾದ್ರಿಂದ ಬೇಕು. ಈಗದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಫಸ್ಟೇ ಗೊಬ್ಬರ ಎಲ್ಲಾನು ಸೇರಿಸ್ಬಿಟ್ಟಿರ್ತೀವಿ, ಆಮೇಲೆ ಟ್ರ್ಯಾಕ್ಟರ್ ತಗೊಂಡು ಇಟ್ಕೊಳ್ತೀವಿ, ಮಿಷಿನ್ಗೆ ಹಾಕಕ್ಕೆ ಒಬ್ರು ಸಾಕು, ಇನ್ ಎರಡು ಜನ ಅದನ್ನ ಸಾಲಿಗೆ ಹಾಕಕ್ಕೆ ಅಷ್ಟೇ. ಇದು ಖರ್ಚು ಉಳಿತಿದೆ. ಆಮೇಲೆ ಇನ್ನೊಂದೇನು ಅಂದ್ರೆ ಭೂಮಿಲಿ ಹೈಟ್ ಆಗಿ ಇದು ಮಿಷಿನ್ ಅಲ್ಲಿ ಹೈಟ್ ಆಗಿ ಬರುತ್ತೆ ಅದು ಸಾಲು, ಭೂಮಿ ಮೇಲೆ ಬಿದ್ರು ಅದು ಲೂಸ್ ಮಣ್ಣಿಗೆ ಬಿದ್ಬಿಡುತ್ತೆ ಆಲೂಗಡ್ಡೆ, ಹಂಗಾಗಿ ಬೇರ್ಗಳು ಚೆನ್ನಾಗಿ ಒಡ್ತಾ ಬಂದ್ಬಿಟ್ಟು ಗಿಡನೂ ಚೆನ್ನಾಗಿ ಬರುತ್ತೆ. ನೇಗ್ಲಲ್ಲಿ ಹಾಕಿದ್ರೆ ಏನಾಗುತ್ತೆ, ಆಳವಾಗಿ ಹಾಕ್ಬಿಡ್ತೀವಿ ಅದು ಗಟ್ಟಿನಲ್ಲಿ ಸೇರ್ಕೊಬಿಡುತ್ತೆ ಆಲೂಗಡ್ಡೆ, ಬೇರು ಗಟ್ಟಿ ನೆಲದಲ್ಲಿ ಜಾಸ್ತಿ ಅಗಲಾಗಲ್ಲ, ಮಣ್ಣು ದಿಂಡೊಳಿದ್ರು ಅದು ಆಳಕ್ಕೆ ಸೇರ್ಕೊಬಿಡುತ್ತೆ. ಹಂಗಾಗಿ ನಾವು ಮಿಷಿನ್ ಪದ್ಧತಿನಲ್ಲಿ ಹಾಕಿದ್ರೆ ಒಳ್ಳೆ ಇಳುವರಿ ಕಾಣಬಹುದು. ಆಮೇಲೆ ಯಾವಾಗ್ಲೂ ಅಂತರ್ಬೇಸಾಯ ಮಾಡಂಗಿಲ್ಲ ಮಿಷಿನ್ ಅಲ್ಲಿ ಹಾಕಿದ್ರೆ, ಎತ್ತುಗಳಲ್ಲಿ ಹಾಕಿದ್ರೆ ಅದಂದು ಹೊಡಿತಾ ಇರ್ತಾರೆ, ಆ ಬೇರೆಲ್ಲ ಹರಿತದೆ, ಆಮೇಲೆ ಇಳುವರಿ ಕಡಿಮೆ ಆಗುತ್ತೆ ಅದಕ್ಕೆ. ಈ ಒಂದ್ ಬೇರೆ ಇಳುವರೆಗೂ ಬಂದಿದ್ ಮತ್ತೆ ಕಟ್ ಮಾಡೋದು ಮತ್ತೆ ಅದು ಹೊಸದಾಗಿ ಹುಟ್ಟದು ಇದಿಲ್ಲ. ಇದ್ರಲ್ಲಿ ಆದ್ರೆ ಒಂದೇ ಹೈಟ್ ಅಲ್ಲಿ ಇರುತ್ತಲ್ಲ ಅದಕ್ಕೆ ಟಚ್ಚೇ ಆಗಲ್ಲ, ಏನು ಮಾಡೋದೇ ಇಲ್ಲ, ಹಂಗಾಗಿ ಉತ್ತಮವಾಗಿ ಅದರ ಇಳುವರಿನೂ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಮಾಮೂಲಿ ಹಾಕಕ್ಕೂ ಮಿಷಿನ್ ಅಲ್ಲಿ ಹಾಕಕ್ಕೂ ಎಷ್ಟು ಖರ್ಚು ಕಡಿಮೆ ಆಗುತ್ತೆ ಅಂತೀರಿ? ಈಗ ಒಂದ್ ಎಕರೆಗೆ 6,000 ಖರ್ಚು ಅವತ್ ಬೇಕಾಗುತ್ತೆ ಅನ್ಕಡೆ. ಎಷ್ಟು ಖರ್ಚು ಆಗುತ್ತೆ ಒಂದ್ ಎಕರೆ ಹಾಕಕ್ಕೆ? ಸರ್, ಒಂದ್ ಎಕರೆಗೆ ಒಂದ್ 3 ಗಂಟೆ ಹಾಕ್ತಾರೆ, 3 ಗಂಟೆಗೆ 800 ರೂಪಾಯಿ ನಂಗೆ ನಮ್ಮ ಕಂಪನಿಯಿಂದ ಕಳಿಸ್ತಾರೆ. ಎಕ್ಸ್ಟ್ರಾ ಅಂದ್ರೆ ಬೇರೆಯವ್ರ ಹತ್ರ ತಂದ್ರೆ 1,000 ಕೊಡ್ತೀವಿ. 2.5 ಗಂಟೆಗೆ 1 ಎಕರೆ ಹಾಕ್ತಾರೆ. ಮಿಷಿನ್ ಅಲ್ಲಿ ಬೀಜ ಹಾಕದ ಮೇಲೆ ಗೊಬ್ಬರ ಏನ್ ಆರಂಭದಲ್ಲಿ ಕೊಟ್ಟಿರ್ತೀರಿ? ಮುಂಚೆ ಏನ್ ಕೊಡ್ತಾ ಇದ್ರಿ, ಈಗ ಏನ್ ಕೊಡ್ತಾ ಇದ್ರಿ, ಬದಲಾವಣೆ ಏನ್ ಮಾಡ್ಕೊಂಡಿದ್ರಿ? ಫಸ್ಟ್ ಎತ್ತಿನಲ್ಲಿ ಹಾಕಿದ್ರೆ ಆಗ್ಲೇ ಬಿತ್ ಬಿಡ್ತೀವಿ ಗೊಬ್ಬರನ, ಅದು ಒಂದು ಡೇಂಜರ್. ಗೊಬ್ಬರ ಆಗ್ಲೇ ಬಿತ್ತದ್ರಿಂದ ಈ ಆಲೂಗಡ್ಡೆ ಹಿಂದಿನ ಅವತ್ತೆ ಮಳೆ ಬಂದ್ರೆ ಆಲೂಗಡ್ಡೆ ಕಣ್ಣಿನ ಮೇಲೆ ಇದು ಬಿದ್ದು ಅದು ಸ್ವಲ್ಪ ಡ್ಯಾಮೇಜ್ ಆಗ್ಬಿಡುತ್ತೆ. ಅದೇ ಈಗ ಮಿಷಿನ್ ಅಲ್ಲಿ ಹಾಕೋದ್ರಿಂದ ಏನ್ ಮಾಡ್ತೀವಿ ನಾವು, ಒಂದ್ 15 ದಿನ ಮುಂಚೆ ಲಾಸ್ಟ್ ಉಳುಮೆಗೆ ಪೊಟ್ಯಾಷನ್ನ ಚೆಲ್ಕೆ ಬಿಡ್ತೀವಿ, ಚೆಲ್ಬಿಟ್ಟು ಉಳುಮೆ ಮಾಡ್ತೀವಿ. ಆಮೇಲೆ ಮತ್ತೆ ಒಂದು DAP 1/2 ಚೀಲ DAP ಮತ್ತೆ ಸೆಟ್ರೇಟ್ ಅನ್ನ ಆ ಮಿಷಿನ್ ಅಲ್ಲಿ ಅವತ್ತು ಮತ್ತೆ ಚೆಲ್ಕೊಂಡು ಮಿಷಿನ್ ಓಡಿಸ್ತೀವಿ. ಆಕ ಹಿಂದಿನ ದಿನ ಒಬ್ಬರ ಕೈ ಒಬ್ರು ಚೆಲ್ ಬಿಡ್ತಾರೆ, ಅದನ್ನ ಮಿಷಿನ್ ಓಡಿಸ್ಬಿಡ್ತೀವಿ. ಮುಂಚೆ ಆಲೂಗಡ್ಡೆಗೆ ಪೊಟ್ಯಾಶ್ ಯಾರು ಕೊಡ್ತಾರಿಲ್ಲ, ಪೊಟ್ಯಾಶ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಫಸ್ಟ್ ಏನು 20-20 ಮಾಮೂಲಿ ಬೇರೆ ಗೊಬ್ಬರಗಳನ್ನ ಹಾಕ್ತಿರ್ಲಿಲ್ಲ ನಮ್ಮ ತಂದೆ ಕಾಲದಲ್ಲಿ, ಟ್ರ್ಯಾಕ್ಟರ್ ಇಲ್ಲ ಗಾಡಿಲಿ ತಂದ್ಕೊಬಿಟ್ಟು ಎಲ್ಲಾನು ಒಟ್ಟಿಗೆ ಬಿಡೋರು 20-20 ಅದು ಒಂದ್ ಎಕರೆಗೆ ಒಂದ್ ಚೀಲ ಹಿಂಗ್ ಬಿತ್ತರು ಒಂದೊಂದ್ ಕಾಳ್ ಕಾಳ್ ಬೀಳಂಗೆ ಎಲ್ಲ ಕಮ್ಮಿ ಕಮ್ಮಿ ಹಾಕರು. ಆಮೇಲೆ ಒಂದ್ 20 ದಿನ ತಿಂಗಳು ಆದಾಗ ಒಂದ್ ನೇಗ್ಲು ಹೊಡಿಬೇಕು ಅಂದ್ರೆ ಯೂರಿಯಾ ಚೆಲ್ಕೆಬಿಟ್ಟು ಹೊಡೆಯೋದು. ಪೊಟ್ಯಾಶ್ ನಮ್ ಭೂಮಿಗೆ ಹಾಕಲ್ಲ ಬಿಡಿ, ನಾವು ಬಂದ್ಮೇಲೆ ಪೊಟ್ಯಾಶ್ ಸ್ವಲ್ಪ ನೋಡ್ಕೊಂಡು ಹಾಕ್ತಿದ್ದು, ಈಗ ಸೆಟ್ರೇಟ್ ಇವೆಲ್ಲಾನು ಇವ್ರು ಬಂದ್ಮೇಲೆ ಸ್ವಲ್ಪ ಹಾಕೊಂಡು ಇನ್ನೂ ಸ್ವಲ್ಪ ಇಳುವರಿ ಇಂಪ್ರೂವ್ ಮಾಡ್ಕೊಂಡಿದ್ವಿ. ಈಗ ಒಂದು 20-20 ಗೊಬ್ಬರದಲ್ಲಿ ಪೊಟ್ಯಾಶ್ ಅಂಶ ಇಲ್ಲ, ಇಲ್ಲ ನೀವು ಹಾಕ್ತಾ ಇದ್ದೀರಿ, ಆಮೇಲೆ ಬೇರೆ ಬೇರೆ ಗೊಬ್ಬರಗಳನ್ನು ಕೂಡ ತಾವು ಕೊಡ್ತಾ ಇದ್ದೀರಿ, ಲಘು ಪೋಷಕಾಂಶಗಳನ್ನೆಲ್ಲ. ಆಯ್ತು, ಈಗ ಬಿತ್ತನೆ ಮಾಡಿದ್ರಿ, ಗಿಡ ಮೊಳಕೆ ಬಂತು, ಆಮೇಲೆ ಏನೇನು ಬೇಸಾಯದಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಂಡಿದ್ದೀರಿ? ಬೇಸಾಯ ಅಂದ್ರೆ ಎತ್ತುಗಳಲ್ಲಿ ಹಾಕಿದ್ರೆ ಆಗ ಅರ್ತೆ ಹೊಡಿತೀವಿ, ಮತ್ತೆ ದಿಂಡು ಓಡಿಸ್ತೀವಿ, ಸ್ವಲ್ಪ ಮೇಲೆ ಇರುತ್ತೆ ದಿಂಡು ಓಡಿಸ್ಬಿಟ್ಟು ಎಣ್ಣಾಳಕಲ್ಲಿ ದಿಂಡು ಓಡಿಸ್ತೀವಿ, ಆಗ ಗೊಬ್ಬರ ಏನ್ ಹಾಕಲ್ಲ. ಮತ್ತೆ ಇನ್ನೊಂದ್ ಅರ್ತೆ ಹೊಡೆದು ಮತ್ತೆ ಒಂದ್ ಕುಂಟೆ ಅಂತ ಮಾಡ್ತೀವಿ, ಒಂದ್ ಕುಂಟೆ ಹೊಡೆದು ಮಣ್ಣನ್ ಸೈಡಿಗೆ ಪಕ್ಕಕ್ಕೆ ಹಾಕೋದು, ನೇಗ್ಲಲ್ಲೇ ಏರಲ್ಲ ಅದು. ಅದೇ ಇದಾದ್ರೆ ಏನು ಇಲ್ಲ, ಒಂದ್ಸಲ ಹಾಕಿ ಕೈ ಬಿಡ್ತಾರೆ. ಅದೇ ಆಯ್ತು. ಆಮೇಲೆ ಔಷಧಿಗಳು ಏನೇನ್ ಹೊಡಿತೀರಿ, ಮತ್ತೆ ಹೇಗೆ ಬೆಳೆನ ನಿರ್ವಹಣೆ ಮಾಡ್ತೀರಿ? ಸರ್, ಈಗ ಔಷಧಿ ಅಂದ್ರೆ ಹುಟ್ಟಿದ ಒಂದ್ 20 ದಿನಕ್ಕೆ ಕ್ಲೋಸ್ ಮಾಡ್ತೀವಿ, ಆಗ ಹೂ ಪುಡಿ ಬರ್ಬೇಕಾದ್ರೆ ಅಂದ್ರೆ ಅಲ್ಲಿವರೆಗೂ ದಸ್ಪಷ್ಟವಾಗಿ ಇರ್ತವೆ, ಯಾಕೆ ಈಗ ಮೊದ್ಲೇ M45 ಟ್ರೀಟ್ಮೆಂಟ್ ಮಾಡಿರ್ತೀವಲ್ಲ ಹಾಕುವಾಗ, ಅದನ್ನ ತಡ್ಕೊಂಡು ಅದು ಇರುತ್ತೆ. ಆಗ ಏನ್ ಮಾಡ್ತೀವಿ, ಅದನ್ನ ನೆಕ್ಸ್ಟ್ ಮತ್ತೆ M45 ಹೊಡಿತೀವಿ. ಅದಾದ್ಮೇಲೆ ಒಂದ್ ನಮ್ಮ ಏರಿಯಾದಲ್ಲೆಲ್ಲ ಒಂದ್ 15 ದಿನಕ್ಕೆ ಒಂದ್ಸಲನೆ, ಈಗ ನಾವಿನ್ನು 2 ಸಲ ಹೊಡೆದಿರೋದು, ಈಗಾಗಲೇ ನಮ್ದು 37-38 ದಿನದ ಬೆಳೆ, ಮೇ 23 ತಾರೀಕಲ್ಲಿ ಹಾಕಿರೋದು ನಾವು. ನಾವ್ ಎರಡ್ ಸಲ ಹೊಡೆದಿದೀವಿ, ಇನ್ನೂ ಏನಿಲ್ಲ, ಚೆನ್ನಾಗಿದೆ ಆಲೂಗಡ್ಡೆ. ನೆಕ್ಸ್ಟ್ ಇನ್ನೊಂದ್ ಎರಡ್ ಟೈಮ್ ಹೊಡಿಕೋಬೇಕಾಗುತ್ತೆ ಅಷ್ಟೇ. ನಾವು ಯಾವ ರೋಗನೂ ಇಲ್ವಾ, ಇನ್ನು ಏನು ಕಾಣಿಸ್ತಾ ಇಲ್ಲ ಅಲ್ವಾ. ಈಗ ಎಕರೆಗೆ 50 ಚೀಲ ಬೆಳೆದ್ರೆ ಹೆಚ್ಚು, ಮುಂಚೆ ಈಗ 180-200 ಚೀಲದವರೆಗೂ ಬೆಳಿತೀವಿ ಅಂತ ಹೇಳ್ತಿರಲ್ಲ, ಇಷ್ಟು ಬದಲಾವಣೆ ಆಗೋದಕ್ಕೆ ಇಳುವರಿನಲ್ಲಿ ಏನ್ ಕಾರಣ ಅಂತ ಅನ್ಸುತ್ತೆ ಸರ್? ಅದೇ ಈಗ ಯಾಂತ್ರೀಕೃತವಾಗಿ ಹಾಕ್ತೀವಿ, ಅದು ಇಳುವರಿ ಜಾಸ್ತಿ ಬರುತ್ತೆ. ಆಮೇಲೆ ದುಡಿಕೃತ ಬೀಜ, ಆಮೇಲೆ ಕಂಪ್ನಿ. ಈಗ ಜ್ಯೋತಿ ಆಲೂಗಡ್ಡೆಯಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ, ಹಿಮಾಲಿನಿ ಚಿಪ್ಸೋನ ಇವೆಲ್ಲ ಇದಾವಲ್ಲ, ಇವರಲ್ಲಿ ಸ್ವಲ್ಪ ಬರುತ್ತೆ. ಆಮೇಲೆ ಬೀಜನೂ 4ನೇ ಸ್ಟೇಜ್ ಬಿಟ್ಟು 5ನೇ ಸ್ಟೇಜಿನ ಬೀಜನೇ ಹಾಕ್ಬೇಕು ತಂದು. ಯಾವ್ಯಾವ್ದು ಈಗ ಇಲ್ಲೆಲ್ಲ ತಂದು ಹಾಕ್ತಿವಿ, ಅವ್ರಿಗೆ ಏನ್ ಲೆಕ್ಕ ಇಲ್ಲ, ಎಲ್ಲ ಗುಡಾಕಿ ಅಂತ ತಂದ್ಬಿಟ್ಟು ಮಾರ್ತಾರೆ. ಅಲ್ಲಿ ಹೋಗಿದ್ವಲ್ಲ ನಾವು, ಬೇರೆ ಪ್ಲಾಟ್ ನೋಡ್ದು, ಅವರೆಲ್ಲ ಅಲ್ಲಿ ಅದೇ ತರ ಚೀಲ ಮಾಡಿಸ್ತಿದ್ರು ವರ್ತಕರು. ಆಮೇಲೆ ನಾವು ಅದನ್ನು ಆ ಪ್ಲಾಟ್ಗೆ ಹೋಗಿ ನೋಡಿದ್ರು, ಅವ್ರದೇ ಒಂದು ಮಾರ್ಕು, ಅವ್ರದೇ ಒಂದನ್ನೆಲ್ಲ ತಂದ್ಬಿಟ್ಟು ಹಾಕಿ ಸೇಲ್ ಮಾಡ್ತಾರೆ. ಅದೇನಂತ ಇವ್ರಿಗೆ ಏಜ್ ಆಗ್ಬಿಟ್ಟಿರ್ತಾರೆ ಅದಕ್ಕೆ. ಬೀಜ ಇಳುವರಿ ಕೂಡ ಅಂತ ಬೀಜ ಅಲ್ಲ ಅದು, ಒಂದು 5-6 ಸ್ಟೇಜಿಂದು ಬೀಜ ಒಳ್ಳೇದು. ಅಂದ್ರೆ ತಾವು ಹೇಳೋದು ಒಂದು ಬೀಜದಲ್ಲಿ ಆದಂತ ಬದಲಾವಣೆ, ಇನ್ನೊಂದು ಯಂತ್ರಗಳ ಮೂಲಕ ನಾಟಿ ಮಾಡಿದ್ದು, ಪೋಷಕಾಂಶನ ಚೆನ್ನಾಗಿ ಕೊಟ್ಟಿದ್ದು, ರೋಗನ ಚೆನ್ನಾಗಿ ನಿರ್ವಹಣೆ ಮಾಡಿದ್ದು. ಇಷ್ಟಲ್ದಲ್ಲಿ ಬೇರೆ ಇನ್ನೇನಾದ್ರೂ ಅಂಶ ಇಲ್ಲ ಸರ್? ಅದಕ್ಕೆ ಅಷ್ಟು ಮಾಡಿದ್ರೆ ಸರ್, ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ಕೊಟ್ಟಿಗೆ ಗೊಬ್ಬರ ಎಷ್ಟಿರುತ್ತೆ ಅಷ್ಟು ಕೊಡ್ತಾರೆ. ಈಗ ನಮ್ಗಳಲ್ಲೆಲ್ಲ ಏನ್ ದನ ಇಟ್ಕೊಂಡಿರ್ತೀವಿ ನಾವು, ಈಗ 1 ಎಕರೆ ಎಲ್ಲಕ್ಕೂ ಬೆಳೆ ಮಾಡಿದಾಗ ಶುಂಠಿಗೆ ಜಾಸ್ತಿ ಗೊಬ್ಬರನ ಇದು ಮಾಡ್ತೀವಿ. ಅದೇನು ಶುಂಠಿ ಮೇಲೆ ಬಹಳ ಪ್ರೀತಿ ನಿಮಗೆ ಸರ್? ಈಗ ಒಂದ್ ಕಾಲದಲ್ಲಿ ಈಗ ನಾವು 2008 ಇಸ್ವಿಯಿಂದ ಶುಂಠಿ ಬೆಳೆಕಿಡ್ದು ನಮಗೆ ಒಳ್ಳೆ ಆದಾಯ ಆಗಿದೆ ಶುಂಠಿನಲ್ಲಿ. ಯಾವಾಗ್ಲೂ ಒಂದ್ಸಲ ರೇಟ್ ಬಿದ್ದಾಗ ಸ್ವಲ್ಪ ಕಡಿಮೆ ಆಗ್ಬೋದು, ಒಳ್ಳೊಳ್ಳೆ ದುಡ್ಡು ಸಿಕ್ಕಿ. ಆಲೂಗಡ್ಡೆ ಮೇಲೆ ಆದಾಯ ಆಗಲ್ಲ ಅಂತೀರ? ಆಗುತ್ತೆ, ಇಲ್ಲ ಜಾಸ್ತಿ ಹಾಕ್ಬೇಕು. ಈಗ 1 ಎಕರೆ ಶುಂಠಿ ಮಾಡಿದ್ರೆ 8 ಲಕ್ಷ ಆಯ್ತು ಹೋದ ವರ್ಷ ನಂಗೆ. ಈ ಆಲೂಗಡ್ಡೆ 1-5 ಎಕರೆಗೆ ಹಾಕ್ಬೇಕು. ಈಗ ಆ 60 ಚೀಲ ಆಲೂಗಡ್ಡೆ ಹಾಕಿದ್ದೆ ಲಾಸ್ಟ್ ಬೇಸಿಗೆನಲ್ಲಿ, ಕೇಳಿ ಇವ್ರಿಗೆ ಗೊತ್ತಿಲ್ಲ, ಇವರ ಮಾಹಿತಿನೇ ತಗೊಂಡು ಹಾಕ್ತಿದ್ದೆ. 600 ಚೀಲ ಆಲೂಗಡ್ಡೆ ಆಯ್ತು 60 ಪ್ಯಾಕೆಟ್ಗೆ 30 ಕ್ವಿಂಟಾಲ್ಗೆ ಬೇಸಿಗೆ. ಈ ಮುಂಗಾರು ಬೆಳೆ ಅಲ್ಲ ಅದು, ಹಂಗಾಗಿ ಇದು 1 ಎಕರೆಯಲ್ಲಿ 8 ಲಕ್ಷ ಸಿಕ್ಬಿಡ್ತಾರ. ಅಂದ್ರೆ ಈ ಕಡಿಮೆ ಇದ್ದಾಗ ಕಡಿಮೆ, ಈ ವರ್ಷ 1-4 ಲಕ್ಷ ದುಡ್ಡಾಯ್ತು, ಅದು ಹೋಗ್ಬಿಟ್ಟಿತ್ತು ಶುಂಠಿ ಬಸ್ಟ್ ಆಗಿ. ಈಗ ಫೆಬ್ರವರಿಲಿ ಕೊಟ್ಟೆ. ಆಯ್ತು ಬಿಡಿ, ಈಗ ಆಲೂಗಡ್ಡೆ ಬೆಳೆಯಿಂದ ನಿಮಗೆ ನಷ್ಟ ಅಂತೂ ಆಗಿಲ್ಲ? ಇಲ್ಲ ಸರ್, ಇಲ್ಲ, ಈ ವರ್ಷನೂ ಚೆನ್ನಾಗಿದೆ ಆಲೂಗಡ್ಡೆ. ಒಳ್ಳೇದು. ಈಗ ನೀವೇನು ರೈತರದ್ದು ಕಂಪನಿ ಮಾಡಿದಿರಿ, ರೈತರ ಸಂಘಟನೆ ಮಾಡಿದಿರಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಏನು ಅದ್ರ ಉದ್ದೇಶ, ಏನು ಯಾತಕ್ಕೋಸ್ಕರ ಮಾಡಿದ್ರಿ? ಒಂದು, ಈಗಾಗಲೇ ಹೇಳ್ದಾಗೆ ರೈತರು ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ರು, ಬಿತ್ತನೆ ಬೀಜ ತಗೊಳ್ಳೋದ್ರಲ್ಲಿ ಮತ್ತೆ ಅಳವಡಿಸಿದಂತ ಪದ್ಧತಿಗಳಲ್ಲಿ ತುಂಬಾ ಸಮಸ್ಯೆ ಇತ್ತು. ರೈತ ಉತ್ಪಾದಕರ ಕಂಪನಿಯನ್ನ ಮಾಡಿದ ಮೇಲೆ ರೈತರಿಗೆ ಕಡಿಮೆ ರೇಟಲ್ಲಿ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಮುಖ್ಯವಾಗಿ ಏನಂತಂದ್ರೆ ಬೀಜ ಗೊಬ್ಬರ ಔಷಧಿ ಸಿಗೋದಲ್ಲದೆ ರೈತರ ಮನೆ ಬಾಗಿಲುಗಳಿಗೆ ಸಿಗ್ತಾ ಇದೆ. ಈಗ ನೋಡಿ, ಇವ್ರ ಊರಲ್ಲಿ ಕುದುರುಗುಂಡಿಲಿ ಇಂಥ ಸಂಕಷ್ಟದ ಸ್ಥಿತಿಯಲ್ಲೂ ಕೂಡ ಗೊಬ್ಬರವನ್ನ ನೇರವಾಗಿ ಮನೆ ಬಾಗಿಲಿಗೆ ತರಿಸ್ಕೊಂಡ್ರು ರೈತರು. 10 ಜನನು ಸಂಘದಲ್ಲಿದ್ದಾರೆ, 20 ಜನನು ಸಂಘದಲ್ಲಿದ್ದಾರೆ. ಅವರೆಲ್ಲ ಒಬ್ಬೊಬ್ಬರೇ ಹೋಗಿ ಅಂಗಡಿಲಿ ತರೋದಕ್ಕಿಂತ ಬಾಡಿಗೆನೂ ಉಳಿಯುತ್ತೆ, ಪ್ಲಸ್ ಅವರ ಖರ್ಚು ಕೂಡ ಉಳಿಯುತ್ತೆ, ಪ್ಲಸ್ ಅದಕ್ಕೆ 1 ಚೀಲಕ್ಕೆ 20-30-50 ರೂಪಾಯಿ ಗಂಟ ಉಳಿತಾ ಇತ್ತು. ಒಂದು, ಕಡಿಮೆ ಸಿಗೋದು ಅಲ್ಲದೇನೆ ಮನೆ ಬಾಗಿಲಿಗೆ ಗೊಬ್ಬರ ಬರುತ್ತೆ. ಗೊಬ್ಬರ ಇಲ್ಲಪ್ಪ, ಸಿಗ್ತಾ ಇಲ್ಲ ಅನ್ನೋ ಸಮಸ್ಯೆನೂ ಇರೋದಿಲ್ಲ. ಮತ್ತೆ ಟೈಮ್ ಉಳಿಯುತ್ತೆ, 20 ಜನಕ್ಕೂ ಒಂದೇ ಸತಿ ಗೊಬ್ಬರ ಬರೋದ್ರಿಂದ 20 ಜನ ಟೈಮ್ ಉಳಿಯುತ್ತೆ, ಆ ಟೈಮಲ್ಲಿ ಅವ್ರು ಬೇರೆ ಕೆಲಸ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಸಿಗುತ್ತೆ. ಆಮೇಲೆ ರೈತ ಉತ್ಪಾದಕರ ಕಂಪನಿಯ ಮಾರಾಟ ಮಳಿಗೆಗೆ ಇವರು ಹೋಗಿದ್ದೇ ಆಗಿದ್ರೆ ಅಲ್ಲಿ ಸುಮಾರು ನಾವು ಚಿತ್ರಪಟಗಳನ್ನ ಇಟ್ಟಿದೀವಿ. ಅಂದ್ರೆ ಆಲೂಗಡ್ಡೆಗೆ ರೋಗ ಬಂದ್ರೆ ಈ ತರ ಫೋಟೋ ಇರುತ್ತೆ, ಶುಂಠಿಗೆ ಬಂದ್ರೆ ಈ ತರ ಇರುತ್ತೆ, ಆ ಫೋಟೋನ ತೋರಿಸ್ತೀವಿ, ಈಗಿದ್ಯಾ ಈಗಿದ್ಯಾ ಅಂತೇಳಿ ಕೇಳ್ತೀವಿ. ಕೇಳಿದ ನಂತರದಲ್ಲಿ ಯಾವ ರೋಗ ಬಂದಿದೆ ಅದಕ್ಕೆ ಪೂರಕವಾದ ಔಷಧಿಗಳನ್ನ ಕೊಡ್ತೀವಿ. ಇನ್ನೊಂದು, ಇವರಿಗೆ ಯಾಕಾಗುತ್ತೆ ಸಮಸ್ಯೆ ಅಂತಂದ್ರೆ, ಬೇರೆ ಅಂಗಡಿಗೆ ಹೋದ್ರೆ ಅವರು ವ್ಯಾಪಾರ ದೃಷ್ಟಿಯಿಂದನೋ ಅವರ ದೃಷ್ಟಿಯಿಂದನೋ 1-4 ಶೇರ್ಸ್ ಕೊಡೋದಾಗಿರ್ಬೋದು, ಆ ತರ ಸಮಸ್ಯೆಗಳು, ಅವ್ರು ಕೊಟ್ಟಿದ್ದನ್ನ ಇವ್ರು ತಂದು ಹೊಡೆಯುವಂತ ಪರಿಸ್ಥಿತಿ ಇತ್ತು. ಈಗ ಇವ್ರಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಇವ್ರ ಕಂಪನಿ ವತಿಯಿಂದನೇ ತಗೋಬಹುದು. ಪ್ಲಸ್ ಇವರು ಏನು ವ್ಯಾಪಾರ ಮಾಡ್ಕೊಳ್ತಾರೆ ಅದರಲ್ಲಿ ಏನ್ ಪ್ರಾಫಿಟ್ ಬರುತ್ತೆ ಅದು ಇವರ ಷೇರುದಾರರು ಆಗಿರೋದ್ರಿಂದ ಇವ್ರಿಗೇನೆ ಉಳಿಯುತ್ತೆ. ಸೊ ಹಾಗಾಗಿ ರೈತರಿಗೆ ತುಂಬಾ ಅನುಕೂಲ ಆಗಿದೆ. ಸಲಕರಣೆಗಳು ಕೂಡ ಬಾಡಿಗೆಗೆ, ಬಿತ್ತನೆ ಬೀಜ ಯಂತ್ರಗಳು ಇವೆಲ್ಲ ಬಾಡಿಗೆಗೆ ಸಿಗ್ತವೆ. ಹೇಳಿ ರಂಗೇಗೌಡರ, ನಿಮ್ಗೆ ಏನ್ ಅನುಕೂಲ ಆಗಿದೆ ನೀವು ಕಂಪನಿ ಮಾಡ್ಕೊಂಡಿದ್ದೀರಾ? ನಾವು ಇವರು ಬಂದು ಸಂಘನ ಮಾಡಿಸಿದ್ರು, 2 ವರ್ಷ ಆಯ್ತು. ಫಸ್ಟ್ 1 ವರ್ಷ ಹಂಗೆ ಮಾಡ್ದು, ಇವ್ರ ಮಾಹಿತಿಲಿ ನಾವು ಬೀಜ ಎಲ್ಲ ಇದೆಲ್ಲ ತಗೊಂಡ್ ಮಾಡ್ದು, ಆಮೇಲೆ ಹಿಂಗಿಂಗ್ ಒಂದು ಸಂಘ ಮಾಡೋಣ ಅಂದ್ರು. ಆಯ್ತಪ್ಪ ಅಂತೇಳಿ 20 ಜನನ ನಾವು ಸೆಟ್ ಮಾಡ್ಕೊಂಡು ಆಮೇಲೆ ನಮ್ ದೇವಸ್ಥಾನದ ಹತ್ರನೇ ಮಾಡ್ತೀವಿ ನಮ್ಮೂರಲ್ಲಿ. 20 ಜನನು ಶನಿವಾರ ಕಂಪಲ್ಸರಿ ಸೇರ್ತೀವಿ. ಒಬ್ಬ ಇಬ್ಬರು ತಪ್ಪಿಸ್ಕೇತಾರೆ ಅವ್ರಿಗೆ ಅವರು ಇರ್ತಾರೆ. ನಾವು ಸ್ವಲ್ಪ ಅದನ್ನ ದುಡ್ಡನ್ನ ಕಟ್ಕೊತೀವಿ ಉಳಿತಾಯ, ಇವ್ರು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ಅಲ್ಲಿಗೆ ನಾವು ಕಟ್ಕೊಳ್ತೀವಿ. ಆಮೇಲೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಅದ್ರಲ್ಲಿ ಒಂದ್ಸಲ ನಾವು ಎಲ್ಲ ಗ್ರೂಪ್ ಮಾಡ್ಕೊಂಡು ಒಂದ್ಸಲ ಗೊಬ್ಬರನು ತಂದು ನಾವು ಹಂಚ್ಕೊಂಡು ಲಾಸ್ಟ್ ಟೈಮು. ನಮ್ಗೆ ಇನ್ನೊಂದು ಬೆನಿಫಿಟ್ಸ್ ಏನಂದ್ರೆ ರೈತರು ಎಲ್ಲರೂ ಒಂದೇ ಕಡೆ ಸೇರ್ತೀವಿ, ಇವರು ಬರ್ತಾರೆ, ಆಮೇಲೆ ಚರ್ಚೆ ಮಾಡ್ತೀವಿ ಬೆಳೆ ಮಾಡಿದ ಟೈಮಲ್ಲಿ. ಈಗ ಆಲೂಗಡ್ಡೆ ಬೇರೆ ಬೆಳೆ ಬಗ್ಗೆನೂ ಚರ್ಚೆ ಮಾಡ್ಕೋತೀವಿ. ಆಲೂಗಡ್ಡೆ ಟೈಮಲ್ಲಿ ಏನಪ್ಪಾ ಅಂದ್ರೆ ಈಗ ಅವರು ಒಂದೊಂದೇ ತರ ಭೂಮಿ ಇರಲ್ವಲ್ಲ, ಒಬ್ಬೊಬ್ಬರು ಒಂದೊಂದ್ ತರ ಇರುತ್ತೆ, ಒಂದೊಂದು ಬೆಳೆ ಒಂದೊಂದ್ ಟೈಮಿಗೆ ಹಾಕಿರ್ತಾರೆ. ನಿಮ್ ಬೆಳೆಗೆ ಏನು ಕಡಿಮೆ ಇದೆ, ಯಾವ ತರ ಇದೆ, ಈ ತರ ಮಾಹಿತಿನ ಕೂತ್ಕೊಂಡು ಚರ್ಚೆ ಮಾಡ್ಕೋತೀವಿ ಒಬ್ರಿಗೊಬ್ರು. ಹಂಗಾಗಿ ಅದೊಂದು ಬೆನಿಫಿಟ್. ಆಮೇಲೆ ನಮ್ದು ಉಳಿತಾಯ, ಈಗೆಲ್ಲ ಒಂದು 20 ರೂಪಾಯಿ 50 ರೂಪಾಯಿ ಕಳೆಯೋದ್ರ ಬದಲು ಅಲ್ಲಿ ಉಳಿತಾಯ ಆಗಿರುತ್ತೆ, ಹಂಗಾಗಿ ಅದರಿಂದ ಅನುಕೂಲ ಆಗಿದೆ. ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ? ಅದೇ ಬಿತ್ತನೆ ರೇಟ್ ಜಾಸ್ತಿ ನಮ್ದು, ನಾನು ಹಿಮಾಲಯನ ಸೇರಿಸಿ ಒಟ್ಟು ಎಷ್ಟು 40,000 ರೂಪಾಯಿ ಆಗುತ್ತೆ ಸರ್. ಆದಾಯ ಎಷ್ಟು ಬರ್ಬೋದು? ಆದಾಯ ಅಂದ್ರೆ ಈಗ ಒಂದ್ ಎಕರೆಗೆ ಒಂದು 150 ಚಿಲ್ದಿಂದ 200 ಚಿಲ್ದವರೆಗೂ ರೀಚ್ ಮಾಡ್ತೀವಿ. ಇವತ್ತಿನಲ್ಲೇ ಆ ತರ ಬೆಳೆದಿದೀವಿ, ಇದ್ರಲ್ಲಿ ಇನ್ನೂ ಚೆನ್ನಾಗಿ ಇಳುವರಿ ಬರುತ್ತೆ. ಎಷ್ಟು ಇಟ್ಕೋಬಹುದು? 180 ಚೀಲ ಅನ್ಕೋಬಹುದು? 200 ಚೀಲ ಇಟ್ಕೋಬಹುದು. 200 ಚೀಲ ಏನ್ ರೇಟ್ ಮಾಡ್ತೀರಿ? 120 ಕ್ವಿಂಟಲ್ ಬರುತ್ತೆ. ಒಂದೂವರೆ ಸಾವಿರ ರೂಪಾಯಿ ಕಮ್ಮಿ ಏನು ಹೋಗಲ್ಲ. ಹೌದಾ? ಈಗ ಆಲೂಗಡ್ಡೆ 12 ರೂಪಾಯಿ 13 ರೂಪಾಯಿ ಇದ್ದೇ ಇದೆಯಲ್ಲ, ಅದು ಇವರು ಚಿಲ್ಲರೆ ಎಲ್ಲ ಮರದ ಬಿಡಿ ಅಷ್ಟು ರೇಟ್ ಒಂದೂವರೆ ಸಾವಿರಕ್ಕಿಂತ ಹೋಗಿ ಹೋಗುತ್ತೆ ಅಲ್ವೇ? ಅಂದ್ರೆ ಚೆನ್ನಾಗಿ ಆದಾಯ ಆಗುತ್ತೆ. ನಮ್ಮ ಏರಿಯಾದಲ್ಲಿ 80 ದಿನ ಗಿಡ ಇದ್ರೆ ಸಾಕು ಭೂಮಿನಲ್ಲಿ, ಆಗ ನಮಗೆ ಆಲೂಗಡ್ಡೆ ಬಂದ್ಬಿಡುತ್ತೆ. ಅಂದ್ರೆ ಯಾಕೆ 90 ದಿನದವರೆಗೂ ಹಸಿರಾಗಿ ಇಟ್ಕೋಬೇಕು ಗಿಡ ಅಂತಾರೆ? ಎಲೆಗಳು ಕಾಂಡಗಳು ಒಡೆದಷ್ಟುವೆ, ಗೆಡ್ಡೆಗೆ ಪವರ್ ಅದಕ್ಕೆ ಸಿಗುತ್ತೆ. ಗೆಡ್ಡೆಗಳು ಬಿಟ್ಟಿರ್ತಾವ, ಬಿಡದಂತೂ ಬಿಟ್ಟೇ ಬಿಡುತ್ತೆ, ಅದು ತಪ್ಪಾಗಲ್ಲ. ಈಗ ಒಂದ್ ಗಿಡ ಒಂದ್ 20 ಆಲೂಗಡ್ಡೆ ಬಿಡುತ್ತೆ, ಅದು ಗಿಡ ಮಧ್ಯದಲ್ಲಿ ಹೋಯ್ತು ಅಂದ್ರೆ ಆಲೂಗಡ್ಡೆ ದಪ್ಪಾಗಲ್ಲ. ಹಾಗೆ ಇಳುವರಿ ಈಗ ಇಷ್ಟಪ್ಪ ಆದ್ರೆ ಲಾಟ್ ಜಾಸ್ತಿ ಆಗುತ್ತಲ್ಲ, ಈಗ 5 ಚೀಲ ಆಗೋದು 10 ಚೀಲ ಆಗ್ಬಿಡುತ್ತೆ. ಹಂಗಾಗಿ ಗಿಡ ಹಸಿರಾಗಿ ಇಟ್ಕೋಬೇಕು, 90 ದಿವಸದವರೆಗೆ ಇಳುವರಿ ಚೆನ್ನಾಗಿ ಬರುತ್ತೆ, ತೂಕ ಬರುತ್ತೆ, ಪೊಟಾಶ್ ಎಲ್ಲ ಕೊಟ್ಟಿರೋದ್ರಿಂದ ತೂಕ ಬರುತ್ತೆ. ಸರ್, ಈಗ ಏನು ಸಿಂಪರಣೆ ಮಾಡಬೇಕಾಗತ್ತೆ? ಆಲೂಗಡ್ಡೆ ಬೆಳೆಗಾರರು ಬೆಳೆ ಹೇಗಿದೆ ಅದ್ರ ಬಗ್ಗೆ ಒಂಚೂರು ಸಲಹೆ ಕೊಟ್ಬಿಡಿ. ಸೊ ಈಗ ರೋಗ ಅಂದ ತಕ್ಷಣ ನನ್ಗೆ ನೆನಪಾಯ್ತು, ನಾನು ಫೀಲ್ಡ್ ಗೆ ಹೋದಂತ ಸಂದರ್ಭದಲ್ಲಿ ನಾನು ಗಮನಿಸಿದ್ದೆ, ಈ ಬದುಗಳಲ್ಲಿ ಕಳೆ ಜೊತೆಗೆ ಟೊಮೆಟೊ ಗಿಡಗಳನ್ನ ಉಳಿಸ್ಕೊಂಡಿರ್ತಾರೆ ರೈತರು. ಟೊಮೆಟೊ ಗಿಡ ಏನು ಸೊಲೊನೇಸಿಯಾ ಅಂತೇಳಿ ನಾವ್ ಏನ್ ಹೇಳ್ತೀವಿ ಆ ಜಾತಿಗೆ ಸೇರಿರುತ್ತೆ. ಆಲೂಗಡ್ಡೆ, ಟೊಮೆಟೊ, ಬದನೆ, ಮೆಣಸು, ಹೊಗೆ ಸೊಪ್ಪು ಈ ಎಲ್ಲ ಒಂದೇ ಜಾತಿ ಸೇರಿರೋದ್ರಿಂದ ಆ ರೋಗಗಳು ಆ ಎಲ್ಲಾ ಜಾತಿ ಗಿಡಗಳಿಗೆ ಬೇಗ ಬರುತ್ತೆ. ಈ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಟೊಮೆಟೊ ಸಸಿಗಳು ಬದುನಲ್ಲಿ ಇರ್ತಾವನ್ನೆಲ್ಲ ಕಿತ್ತಾಕ್ಬೇಕು, ಕಳೆಗಳನ್ನ ನಿರ್ವಹಣೆ ಮಾಡ್ಕೊಳ್ಬೇಕು. ಬದುಗಳಲ್ಲಿ ಕಳೆ ಇರಬಾರ್ದು, ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಏನಾದ್ರು ಟೊಮೆಟೊ ಸಸಿಗಳಿದ್ದೇ ಆಗಿದ್ರೆ ರೋಗ ಪಕ್ಕ ಬರುತ್ತೆ. ಹಾಗಾಗಿ ಟೊಮೆಟೊ ಗಿಡಗಳನ್ನ, ಬದನೆ ಗಿಡಗಳೇನಾದ್ರು ಇದ್ರೆ ಕಿತ್ತಾಕೋಬೇಕು. ಆ ಊರುಗಳಲ್ಲೆಲ್ಲಾದ್ರೂ ಈ ಟೊಮೆಟೊನ ಆಲ್ರೆಡಿ ಬೆಳೆದಿರೋಂತ ಬೆಳೆ ಬಿಟ್ಬಿಟ್ಟಿರ್ತಾರೆ, ರೋಗ ಬಂತು ಬೆಳೆ ಸಿಗ್ಲಿಲ್ಲ ಅಥವಾ ರೇಟ್ ಹೋಯ್ತು ಅಂತ ಬಿಟ್ಬಿಟ್ಟಿರ್ತಾರೆ. ನಾವೇನ್ ಮಾಡಿದ್ವಿ ಲಾಸ್ಟ್ ಟೈಮು ಲಾಸ್ಟ್ ಸೀಸನ್ ಅಲ್ಲಿ ಆ ರೀತಿ ಬಿಟ್ಟಿರೋಂತ ನೆಗ್ಲೆಕ್ಟ್ ಮಾಡಿ ಬಿಟ್ಟಿರೋಂತ ರೋಗ ಇರೋಂತ ಟೊಮೆಟೊ ಪ್ಲಾಟ್ಗಳಲ್ಲಿ ನಮ್ಮ ಸಂಘದವ್ರನ್ನ ಕರ್ಕೊಂಡೋಗಿ ಅದನ್ನೆಲ್ಲ ಕೀಳಿಸಿ ಸುಟ್ಟಾಕ್ಸಿ ಬಂದಿದ್ವಿ. ಆ ಒಂದು ಗಿಡಗಳಲ್ಲಿ ಅಂಗಮಾರಿಯ ರೋಗಾಣು ಅಂತ ಏನಿರುತ್ತೆ ಆ ಶಿಲೀಂಧ್ರ ಇನ್ನೂ ಬದುಕಿರುತ್ತೆ. ಹಾಗಾಗಿ ಆ ರೋಗ ಪ್ರಸರಣ ಆಗುವಂತ ವೇಗ ಜಾಸ್ತಿ ಆಗುತ್ತೆ. ಈಗ ಆಲೂಗಡ್ಡೆಗೆ ಏನ್ ಸಿಂಪರಣೆ ಮಾಡಬೇಕು? ಸೊ ಈಗ ಡೈಮೆಥಮಾರ್ಪ್ ಅಂತೇಳಿ ಕೆಮಿಕಲ್ ಇರುತ್ತೆ, ಡೈಮೆಥಮಾರ್ಪ್ ಪ್ಲಸ್ ಮ್ಯಾಂಕೋಜಬ್ ಅನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಅಂಗಮಾರಿ ರೋಗ ಬಂದಿದ್ರು ಕೂಡ ಅದನ್ನ ಪ್ರಮಾಣದಲ್ಲಿ ಹಾಕೋಬೇಕು. ಒಂದು 200 ಗ್ರಾಮ್ ಡೈಮೆಥಮಾರ್ಪ್ ಜೊತೆಗೆ 1 ಕೆಜಿ ಮ್ಯಾಂಕೋಜಬ್ ಅನ್ನ ಮಿಶ್ರಣ ಮಾಡಿ 150 ಲೀಟರ್ ನೀರಿಗೆ ಮಿಶ್ರಣ ಮಾಡಿ 1 ಎಕರೆಗೆ ಸಿಂಪರಣೆ ಮಾಡೋದ್ರಿಂದ ಪರಿಣಾಮಕಾರಿಯಾಗಿ ಅಂಗಮಾರಿ ರೋಗವನ್ನ ನಿಯಂತ್ರಣ ಮಾಡಿಕೊಳ್ಬಹುದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಮಂಜುನಾಥ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಾ? ಸರ್, ಈ ಸಂದರ್ಭ ಇನ್ನೊಂದು ನಾನು ಒಂದು ರೈತರಿಗೂ ಸಂದೇಶ ಕೊಡಕ್ ಇಷ್ಟಪಡ್ತೀನಿ. ರೈತರು ಯಾವುದೇ ಬೆಳೆ ಬೆಳಿಲಿ, ಒಂದು ಬೆಳೆ ಆದ ನಂತರದಲ್ಲಿ ಒಂದು 40 ದಿವಸಕ್ಕೆ ಹಸಿರೆಲೆ ಗೊಬ್ಬರನ ಮಾಡ್ಕೊಳ್ಬೇಕಾಗತ್ತೆ. ಸನ್ನೆಂಪ್ ಅಂತೇಳಿ ಸಿಗುತ್ತೆ, ಒಂದ್ 40 ದಿವಸಕ್ಕೆ ಒಂದ್ ಬೆಳೆ ಸನ್ನೆಂಪು, ಒಂದ್ ಬೆಳೆ ಅವರು ಯಾವ್ದು ಬೆಳೆ ಬೆಳಿತಾರೆ ಅದನ್ನ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಸಲಹೆ ಸೂಚನೆಗಳಿಗೆ ನನ್ನ ಸಂಪರ್ಕ ಮಾಡೋದೇ ಆದ್ರೆ 9742132125. ಇನ್ನೊಮ್ಮೆ 9742132125. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9742132125. ತಮ್ದು ರಂಗೇಗೌಡ್ರ 9972728757. ಇನ್ನೊಮ್ಮೆ 9972728757. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9972728757. ಒಳ್ಳೇದು ರಂಗೇಗೌಡ್ರೆ. ಹಾಗೆ ಮಂಜುನಾಥ್ ಅವರೇ, ಈವರೆಗೂ ಕೂಡ ಸುಧಾರಿತ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ತಮ್ಮ